ದಾವಣಗೆರೆ ಜಿಲ್ಲೆ ಹೆಚ್ ಕಲ್ಪನಹಳ್ಳಿಯ ರೈತ ಮಹಿಳೆ ಎಸ್ ಜ್ಯೋತಿಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಜೊತೆಗೆ ಜನಪದ ಗೀತೆಗಳನ್ನು ಆಲಿಸುವಿರಿ. ಇದೇ ಶುಕ್ರವಾರ ಸೆಪ್ಟೆಂಬರ್ 17ರಂದು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಕೋವಿಡ್ ಲಸಿಕಾ ಮೆಗಾಮೇಳ ಹಮ್ಮಿಕೊಂಡಿದ್ದು, ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಆಯ್ದ ಅಂಗನವಾಡಿ ಕೇಂದ್ರಗಳಲ್ಲಿ ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸದರಿ ಕೋವಿಡ್ ಲಸಿಕಾ ಮೆಗಾಮೇಳದಂದು ಕನಿಷ್ಠ 1 ಲಕ್ಷ ಡೋಸ್ ಕೋವಿಡ್ ಲಸಿಕೆ ನೀಡಲು ಉದ್ದೇಶಿಸಲಾಗಿದೆ. 18 ವರ್ಷ ಮೇಲ್ಪಟ್ಟ ಎಲ್ಲಾ ಸಾರ್ವಜನಿಕರು ಲಸಿಕಾ ಮೇಳದಲ್ಲಿ ಪಾಲ್ಗೊಂಡು ಮೊದಲನೇ ಹಾಗೂ ಎರಡನೇ ಡೋಸ್ ಪಡೆಯಬಹುದಾಗಿದೆ. ಈ ಲಸಿಕಾ ಮೇಳದಲ್ಲಿ ವಿಶೇಷವಾಗಿ ಗರ್ಭಿಣಿಯರಿಗೂ ಬಾಣಂತಿಯರಿಗೂ ಸಹ ಕೋವಿಡ್ ಲಸಿಕೆ ನೀಡಲಾಗುವುದು. ಆದ್ದರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲಾ ಸಾರ್ವಜನಿಕರು ಸದರಿ ದಿನದಂದು ಕೋವಿಡ್ ಲಸಿಕೆ ಪಡೆದು ಕೊರೋನಾ ಕಾಯಿಲೆಯಿಂದ ರಕ್ಷಿಸಿಕೊಳ್ಳಿ. ಈ ಲಸಿಕೆ ಸಂಪೂರ್ಣವಾಗಿ ಉಚಿತ. ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಸೂಚಿಸಿದೆ. ಸಮಯ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ. ಪ್ರಕಟಣೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಇದೀಗ ಕೇಳಿ ದುರ್ಗದ ಸಿರಿಸಂಪತ್ತು ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಆರೋಗ್ಯ ಸುಧಾರಣೆಯಲ್ಲಿ ಸಿರಿಧಾನ್ಯಗಳ ಪಾತ್ರ. ಈ ಕುರಿತು ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಜೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ಇಂದಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ಸುಧಾರಣೆಯಲ್ಲಿ ಸಿರಿಧಾನ್ಯಗಳ ಪಾತ್ರ ಕುರಿತು ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಜೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ಕೇಳುಗರೆ, ಇವತ್ತಿನ ದುರ್ಗದ ಸಿರಿಸಂಪತ್ತು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಹೇಗೆ ಒಂದು ಸುಧಾರಣೆಯನ್ನು ಕಾಣಬಹುದು, ಅದರಲ್ಲೂ ನಮ್ಮ ಹಿರಿಯರಲ್ಲಿ ಆರೋಗ್ಯ ವೃದ್ಧಿ ಮಾಡಲಿಕ್ಕೆ ಸಿರಿಧಾನ್ಯಗಳು ಹೇಗೆ ಸಹಾಯ ಆಗ್ತವೆ, ಅದರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಜೆ ತಿಪ್ಪೇಸ್ವಾಮಿ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಕೃಷಿ ಇಲಾಖೆಯಲ್ಲಿ ನೀವು ಕೆಲಸ ಮಾಡಿರೋದ್ರಿಂದ ಈ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಮಗಿರುತ್ತೆ. ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಹಿರಿಯರಲ್ಲಿ ನಾವು ಆರೋಗ್ಯವನ್ನು ಹೇಗೆ ವೃದ್ಧಿ ಮಾಡಬಹುದು ಅಂತ ಇವತ್ತು ತಾವು ತಿಳಿಸಿಕೊಡಿ. ಅದಕ್ಕಿಂತ ಮೊದಲಿಗೆ ನಾವು ಯಾರನ್ನ ಹಿರಿಯ ನಾಗರಿಕರಂತ ಕರಿತೀವಿ ಮತ್ತು ನಮ್ಮ ಜನಸಂಖ್ಯೆಯಲ್ಲಿ ಅಂದ್ರೆ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಹಿರಿಯ ನಾಗರಿಕರ ಪ್ರಮಾಣ ಎಷ್ಟಿದೆ, ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಸರ್. ನಾವು ಹಿರಿಯ ನಾಗರಿಕರನ್ನ ಅಂದ್ರೆ 60 ವರ್ಷ ಮೇಲ್ಪಟ್ಟ ಭಾರತೀಯ ಪ್ರಜೆಯನ್ನ ಹಿರಿಯ ನಾಗರಿಕ ಅಂತ ಕರಿತೀವಿ. ಈ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 10% ಹಿರಿಯ ನಾಗರಿಕ ಇದ್ದಾರೆ ಅಂತ ಒಂದು ಅಂದಾಜು. ಇವರಲ್ಲಿ 2/3 ಭಾಗದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು 1/3 ಭಾಗದಷ್ಟು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಲ್ದೇ ಹಿರಿಯ ನಾಗರಿಕರಲ್ಲಿ ಕೂಡ ಮಹಿಳೆಯರ ಸಂಖ್ಯೆನೇ ಹೆಚ್ಚಿದೆ ಅನ್ನೋದು ಒಂದು ಅಂದಾಜು. ಅಲ್ಲದೆ 50% ವೃದ್ಧರು ಜೀವನಕ್ಕೆ ಬೇರೆಯವ್ರನ್ನೇ ಅವಲಂಬಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬಹಳಷ್ಟು ವೃದ್ಧರು ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಆ ಆರೋಗ್ಯ ಸಮಸ್ಯೆಗಳು ಯಾವುವು ಅಂದರೆ ದೃಷ್ಟಿದೋಷ, ಶ್ರವಣ ದೋಷ, ರಕ್ತಹೀನತೆ ಅಂದರೆ ನಿಶಕ್ತಿ, ಖಿನ್ನತೆ, ಮಧುಮೇಹ, ರಕ್ತದ ಒತ್ತಡ, ಬಿಪಿ, ಅಸ್ತಮ, ಉಸಿರಾಟದ ತೊಂದರೆ, ಸಂಧಿವಾತ, ಕೀಲು ನೋವು, ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ ಅದು, ಪಾರ್ಶ್ವವಾಯು, ಬೀಳುವಿಕೆ, ಮಲಬದ್ಧತೆ, ಕ್ಯಾನ್ಸರು, ಚರ್ಮ ಸಂಬಂಧಿತ ಕಾಯಿಲೆಗಳು, ಮೂತ್ರಪಿಂಡ ಸಮಸ್ಯೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು, ಅಲ್ಜಿಮರ್ ಅಂದ್ರೆ ಮರವಿನ ಕಾಯಿಲೆ, ಥೈರಾಯ್ಡ್ ಗ್ರಂಥಿಗಳು ಕೆಲಸ ಮಾಡದೇ ಇರತಕ್ಕಂಥದ್ದು, ಈ ರೀತಿ ಹಲವಾರು ರೋಗಗಳು ಅಥವಾ ರೋಗ ಲಕ್ಷಣಗಳಿಂದ ವೃದ್ಧರು ಬಳಲ್ತಾ ಇದ್ದಾರೆ. ಸಿರಿಧಾನ್ಯಗಳ ಬಗ್ಗೆ ನಾವು ಕೇಳಬೇಕಂದ್ರೆ ಅದರ ಒಂದು ಇತಿಹಾಸ ಸಾಕಷ್ಟು ಇದೆ ಅಂತ ಹೇಳ್ತಾನೆ. ತಾವು ಇಲಾಖೆಯಲ್ಲಿ ಕೆಲಸ ಮಾಡಿದ್ರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇರುತ್ತೆ. ಈ ಸಿರಿಧಾನ್ಯಗಳ ಬಗ್ಗೆ ಅದರ ಇತಿಹಾಸ ಅಂದ್ರೆ ಯಾವಾಗ ಅವು ಬೆಳಿಲಿಕ್ಕೆ ಪ್ರಾರಂಭವಾದವು, ಅದರ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಕುತೂಹಲ ಇರುತ್ತೆ, ಅದರ ಒಂದು ಇತಿಹಾಸ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ಈಗ ಸಿರಿಧಾನ್ಯಗಳು ಅಂದ್ರೆ ಸಜ್ಜೆ, ರಾಗಿ, ನವಣೆ, ಸಾವೆ, ಬರಗು, ಕೊರಲೆ, ಹಾರ್ಕ, ಇವು ಸಿರಿಧಾನ್ಯಗಳು ಅಂತ ಕರಿತೀವಿ ನಾವು. ಮೊದಲೆಲ್ಲ ನಾವು ಇವನ್ನ ತೃಣಧಾನ್ಯಗಳು ಅಂತ ಕರಿತೀವಿ. ಯಾಕಂದ್ರೆ ಇವನ್ನ ಮುಖ್ಯವಾಗಿ ದನಗಳಿಗೆ ಮೇವಿಗಾಗಿ ಇವನ್ನ ಬೆಳೀತಾ ಇದ್ರು. ಹಾಗಾಗಿ ಅವು ತೃಣಧಾನ್ಯಗಳು, ಹುಲ್ಲು, ತೃಣ ಅಂದ್ರೆ ಹುಲ್ಲು. ಈಗ ಅದರ ಪೋಷಕಾಂಶಗಳ ಮಹತ್ವ ಗೊತ್ತಾಗ್ಬಿಟ್ಟು ಈಗ ಅದಕ್ಕೆ ಸಿರಿಧಾನ್ಯ ಅಂತ ಮರುನಾಮಕರಣ ಮಾಡಿದ್ದಾರೆ. ಇವುಗಳನ್ನು ಮನುಷ್ಯರು ಆಹಾರ ಮತ್ತು ದನಗಳಿಗೆ ಮೇವಾಗಿ, ಪಶು ಪಕ್ಷಿಗಳಿಗೆ ಫೀಡ್ ಆಗಿ ಇವುಗಳು ಬಳಕೆ ಆಗ್ತಾ ಇದೆ. ಅಂದಾಜು 4,000 ವರ್ಷಗಳ ಹಿಂದಿನಿಂದಲೂ ಕೂಡ ಇವುಗಳು ಬೇಸಾಯ ಮತ್ತು ಇವುಗಳ ಬಳಕೆ ಇತ್ತು ಅಂತಂದು ಗೊತ್ತಾಗಿದೆ. ಇವನ್ನ ಹೆಚ್ಚು ಏಷ್ಯಾ ಖಂಡದಲ್ಲಿ ಮತ್ತು ಆಫ್ರಿಕಾ ಖಂಡದ ದೇಶಗಳಲ್ಲಿ ಬೆಳೀತಾ ಇದ್ರು ಆಹಾರ ಧಾನ್ಯಗಳಾಗಿ. ಆದರೆ ಯುರೋಪು ಮತ್ತು ಅಮೆರಿಕ ಖಂಡಗಳಲ್ಲಿ ಕೂಡ ಇವನ್ನ ಬೆಳೀತಾ ಇದ್ದಾರೆ. ಆದರೆ ಅದನ್ನ ಹುಲ್ಲಿಗಾಗಿ ಬೆಳೀತಾ ಇದ್ದಾರೆ ಜಾಸ್ತಿ, ಆಹಾರ ಧಾನ್ಯಕ್ಕಿಂತ ಹುಲ್ಲಿಗೆ. ಆಮೇಲೆ ಆಗಲಿಂದ ಬಂದಂತ ಆಹಾರ ಧಾನ್ಯಗಳನ್ನ ಈ ಲಿಕ್ಕರ್ ಡಿಸ್ಟಿಲೇಷನ್ಗೆ ಕೂಡ ಅವರು ಉಪಯೋಗ ಮಾಡ್ತಾ ಇದಾರೆ ಅಲ್ಲಿ. ಯಾಕಂದ್ರೆ ಅವರು ಈ ನಾನ್ ವೆಜ್ ಜಾಸ್ತಿ ಉಪಯೋಗಿಸೋದ್ರಿಂದ ಅವ್ರಿಗೆ ಪಶು ಪಕ್ಷಿಗಳನ್ನ ಸಾಕೋದೆ ಪ್ರಮುಖವಾದ ಉದ್ದೇಶ ಇಟ್ಕೊಂಡಿರ್ತಾರೆ. ಅದಲ್ದೇನೆ ಇವು ಬರ ಸಹಿಷ್ಣು ಬೆಳೆಗಳು, ಮಳೆ ಕಡಿಮೆ ಆದರೂ ಕೂಡ ಇವು ಬೆಳೀತದವೆ. ಆಮೇಲೆ ವಿಪರೀತ ಹವಾಮಾನ ಪರಿಸ್ಥಿತಿಯಲ್ಲಿ ಹೊಂದ್ಕೊಂಡ್ಬಿಟ್ಟು ಇವು ಉಷ್ಣವಲಯದಲ್ಲಿ ಉತ್ತಮವಾದ ಇಳುವರಿ ಕೊಡ್ತವೆ. ಪ್ರಪಂಚದ ಒಟ್ಟು ಉತ್ಪಾದನೆ ಬಂದು 284,00,000 ಟನ್ಗಳು ಅಂತ ಒಂದು ಅಂದಾಜಿದೆ. ಅದರಲ್ಲಿ ಭಾರತದಲ್ಲಿನೇ 36% ಉತ್ಪಾದನೆ ಆಗ್ತಾ ಇದೆ. ಅಂದ್ರೆ 103,00,000 ಟನ್ಗಳಷ್ಟು ಭಾರತದಲ್ಲೇ ಉತ್ಪಾದನೆ ಆಗ್ತಾ ಇದೆ ಮತ್ತು ಬಳಕೆನೂ ಆಗ್ತಾ ಇದೆ. ಆದ್ರೆ ಬಳಕೆ ಮಧ್ಯ ಕಡಿಮೆ ಆಗಿಬಿಟ್ಟಿತ್ತು. ಅಂದ್ರೆ 1970 2010 ಈ ಇಸ್ವಿಗಳ ಮಧ್ಯ ಇದ್ರ ಬಳಕೆ ಕಡಿಮೆ ಆಗಿತ್ತು. ಯಾಕಾಗಿತ್ತು ಅಂತಂದ್ರೆ ಈ ಅಭಿವೃದ್ಧಿ ಹೊಂದಿರತಕ್ಕಂತ ದೇಶಗಳು ಶೀಘ್ರ ಆರ್ಥಿಕ ಬೆಳವಣಿಗೆ ಪಡಿಬೇಕು ಅಂತಕೊಂಡ್ಬಿಟ್ಟು ಅವರು ಇತರೆ ಏಕದಳ ಧಾನ್ಯಗಳಾದ ಅಕ್ಕಿ ಗೋಧಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅವುಗಳ ಬೆಳೆಗೆ ಪ್ರೋತ್ಸಾಹ ಮತ್ತು ಬಳಕೆಗೆ ಉತ್ತೇಜನ ಕೊಟ್ಟರು. ಆದ್ರಿಂದ ಮಧ್ಯ ಅದರದ್ದು ಬಳಕೆ ಕಡಿಮೆ ಆದ್ರೂ ಕೂಡ ಇತ್ತೀಚೆಗೆ ಅವುಗಳ ಮಹತ್ವ ಗೊತ್ತಾಗಿ ಅವುಗಳ ಬಳಕೆ ಪುನಃ ಹೆಚ್ಚಾಗ್ತಾ ಇದೆ. ಈಗ ನಾವು ಯಾವುದೇ ಒಂದು ಆಹಾರ ಬಳಕೆ ಮಾಡಬೇಕಾದ್ರೆ ನಾವು ಅದರಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ನಾವು ಹೆಚ್ಚಾಗಿ ಒತ್ತು ಕೊಡ್ತೀವಿ ಸರ್. ಪೋಷಕಾಂಶಗಳಿಗೆ ಸಿರಿಧಾನ್ಯಗಳನ್ನ ನಾವು ತಗೊಳ್ಳೋದಾದ್ರೆ ಸಿರಿಧಾನ್ಯಗಳಲ್ಲಿ ಯಾವ ರೀತಿಯ ಪೋಷಕಾಂಶಗಳಿದ್ದಾವೆ, ಅವು ನಮ್ಮ ಆರೋಗ್ಯಕ್ಕೆ ಹೇಗೆ ಅನುಕೂಲ ಆಗ್ತವೆ ಅನ್ನೋದು. ಸಿರಿಧಾನ್ಯಗಳಲ್ಲಿ ಇರತಕ್ಕಂತ ಪೋಷಕಾಂಶಗಳು ದೇಹ ಪೋಷಣೆಗೆ ಮತ್ತು ಶಕ್ತಿ ನೀಡಲಿಕ್ಕೆ ಮತ್ತು ದೇಹದ ಆರೋಗ್ಯ ಸಂರಕ್ಷಣೆ ಮಾಡೋದಕ್ಕೆ ಇರತಕ್ಕಂತ ಎಲ್ಲಾ ಪೋಷಕಾಂಶಗಳು ಸಿರಿಧಾನ್ಯಗಳಲ್ಲಿ ಇವೆ. ಅದರಲ್ಲಿ ಶರ್ಕರ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸು, ಸಸಾರಜನಕ ಪ್ರೋಟೀನು, ನಾರಿನಂಶ ಫೈಬರ್, ಆಮೇಲೆ ಕೊಬ್ಬು ಮತ್ತು ಕೊಬ್ಬಿನ ಆಮ್ಲಗಳು. ಕೊಬ್ಬಿನ ಆಮ್ಲಗಳಲ್ಲಿ ω3, ω6 ಅಂತಂದು ಬಹಳ ಮುಖ್ಯವಾದವು. ಇವು BP ಡಯಾಬಿಟಿಸ್ ತಡಿತಕ್ಕಂತ ಶಕ್ತಿ ಇವೆ. ಅದಲ್ದೇ ಮೆದುಳಿನ ಬೆಳವಣಿಗೆ ಕೂಡ ಇವು ಅವಶ್ಯಕ. ಅದಲ್ದೇ ಜೀವಸತ್ವಗಳು ಅನ್ನಾಂಗಗಳು ಕೂಡ ಇದರಲ್ಲಿದೆ. ಬಿ ಅನ್ನಾಂಗದಲ್ಲಿ ಹಲವಾರು ಅಂಶಗಳಿರ್ತಕ್ಕಂಥ ಅನ್ನಾಂಗ ಅದು. ಅದರಲ್ಲಿ B2, B3, B5, B6, B9, B12 ಇವು ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತಿರ್ತೀವಿ. ಈ ಎಲ್ಲ ಅಂಶಗಳು ಇರ್ತಕ್ಕಂಥ ಜೀವಸತ್ವ ಅದು ಬಿ. ಆಮೇಲೆ ಸಿ ಜೀವಸತ್ವ, ಕೆ ಜೀವಸತ್ವ ಕೂಡ ಇವು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿದ್ದಾವೆ. ಇದರ ಜೊತೆಗೆ ಖನಿಜ ಲವಣಗಳು, ಖನಿಜ ಲವಣಗಳಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಮ್ಯಾಂಗ್ನೀಸು, ಮೆಗ್ನೀಷಿಯಂ, ರಂಜಕ, ಜಿಂಕ್, ಪೊಟ್ಯಾಸಿಯಂ, ಸೋಡಿಯಂ, ಈ ಖನಿಜ ಲವಣಗಳು ಕೂಡ ಇದರಲ್ಲಿವೆ. ಅದಲ್ದೇ ಈ ಗ್ಲುಟಿನ್ ಫ್ರೀ ಫುಡ್ ಅಂತ ಹೇಳ್ತೀವಿ. ಗ್ಲುಟಿನ್ ಫ್ರೀ ಫುಡ್ ಅಂದ್ರೆ ಅದೇನು ಅಂಟು ಅಂಶ ಇರುತ್ತೆ ಧಾನ್ಯಗಳಲ್ಲಿ, ಆ ಅಂಟು ಅಂಶ ಮುಕ್ತವಾಗಿರ್ತಕ್ಕಂಥದ್ದು, ಗಂಜಿ ಮುಕ್ತವಾಗಿರ್ತಕ್ಕಂಥದ್ದು ಮತ್ತು ನಾರಿನಂಶ ಹೆಚ್ಚಿದೆ. ಇದರಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಮತ್ತೆ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆಗೊಳಿಸ್ತದೆ. ಇದು ಮಲಬದ್ಧತೆ, ಡೇಗು ಮತ್ತು ಹೊಟ್ಟೆ ಉರಿ ಅಂದ್ರೆ ಅಸಿಡಿಟಿ ಇವುಗಳನ್ನು ಕೂಡ ತಡೆಯತಕ್ಕಂತ ಕೆಲಸ ಮಾಡುತ್ತೆ. ಈ ಎಲ್ಲಾ ಪೋಷಕಾಂಶಗಳು ಸಿರಿಧಾನ್ಯಗಳಲ್ಲಿ ಇವೆ. ಇವೆ ನಾವು ಬೇರೆ ಒಂದು ಧಾನ್ಯಗಳಿಗೂ ಅಂದ್ರೆ ಈಗ ಗೋಧಿ, ಅಕ್ಕಿ ಮತ್ತೆ ಇತರೆ ಧಾನ್ಯಗಳಿಗೂ ಮತ್ತೆ ಈ ಸಿರಿಧಾನ್ಯಗಳು ಇವನ್ನ ಹೋಲಿಕೆ ಮಾಡಿದ್ರೆ ಏನು ವ್ಯತ್ಯಾಸ ಕಾಣ್ತೀವಿ ಸರ್? ಈ ಧಾನ್ಯಗಳನ್ನ ನಾವು ನಿತ್ಯ ಬಳಸ್ತಕ್ಕಂತ ಅಕ್ಕಿ ಗೋಧಿ ಇವಕ್ಕೆ ಹೋಲಿಕೆ ಮಾಡಿದಾಗ ಪೋಷಕಾಂಶಗಳ ಮಟ್ಟ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿ ಇದ್ರು ಕೂಡ ರಾಸಾಯನಿಕ ಮುಕ್ತ ಆಗಿದಾವೆ ಸಿರಿಧಾನ್ಯಗಳು. ಯಾಕಂದ್ರೆ ಹತ್ತಿಗೆ ನಾವು ಹೆಚ್ಚು ರಾಸಾಯನಿಕಗಳು ಉಪಯೋಗಿಸ್ತೀವಿ, ರಸಗೊಬ್ಬರಗಳನ್ನಾಗ್ಲಿ ಅಥವಾ ಕೀಟನಾಶಕಗಳು ರೋಗನಾಶಕಗಳನ್ನಾಗ್ಲಿ. ಹತ್ತಿಯ ನಂತರ ಹೆಚ್ಚು ರಾಸಾಯನಿಕಗಳು ಉಪಯೋಗ ಮಾಡತಕ್ಕಂಥದ್ದು ಅಂದ್ರೆ ಭತ್ತ ಮತ್ತು ಗೋಧಿಯಲ್ಲಿ. ಇದರಿಂದ ಏನಾಗಿದೆ, ಈ ಅಕ್ಕಿ ಗೋಧಿ ನಾವು ಬಳಕೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತ ಆಗಿಬಿಟ್ಟು ಹಲವಾರು ರೋಗಗಳಿಗೆ ನಾವು ತುತ್ತಾಗ್ತಾ ಇದೀವಿ. ಆದ್ರೆ ಈ ಸಿರಿಧಾನ್ಯಗಳನ್ನ ರಾಸಾಯನಿಕ ಬಳಸದೆ ಬೆಳೆಯೋದ್ರಿಂದ ಸಾವಯವ ಪದ್ಧತಿಯಲ್ಲಿ ನಾವು ಇವನ್ನ ಬೆಳೀತಾ ಇರೋದ್ರಿಂದ ಇವುಗಳು ಬಳಕೆ ಮಾಡೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಆರೋಗ್ಯ ವರ್ಧನೆ ಕೂಡ ಇವು ಸಹಕಾರಿಯಾಗಿದೆ. ಸರ್, ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಆರೋಗ್ಯವೇ ಭಾಗ್ಯ ಅಂತೇಳಿ, ಅಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ನಾವು ಅದೇ ನಮಗೆ ಒಂದು ದೊಡ್ಡ ಭಾಗ್ಯ, ಸಂಪತ್ತು ಬೇಕಿಲ್ಲ ಅಂತೇಳಿ. ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ನಾವು ಈ ಒಂದು ವಿಷಯವನ್ನ ಹೇಗೆ ಸಾಕಾರಗೊಳಿಸ್ಕೋಬಹುದು? ಈ ನಾವು ಮೇಲಿನ ಎಲ್ಲ ಅಂಶಗಳನ್ನ ನಾವು ಗಣನೆಗೆ ತಗೊಂಡಾಗ ಆಹಾರದಿಂದನೇ ಆರೋಗ್ಯ ಭಾಗ್ಯ ಅಂತ ಹೇಳ್ಬಹುದು. ಆಹಾರದಿಂದ ಮತ್ತೆ ಅನಾರೋಗ್ಯ ಕೂಡ ನಾವು ಪಡಿಬಹುದು. ಹೌದೌದು. ಇದರಿಂದಲೇ ನಾವು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಬಂದಿದೆ. ಅದು ಮತ್ತೆ ಈಗ ಅದು ಸೂಕ್ತ ಅಂತ ಕೂಡ ಅನಿಸ್ತದೆ. ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಸಾಮೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡತಕ್ಕಂತ ಅಂಶ ಇದೆ ಅಂತ ಹೇಳ್ತೀವಿ. ಇದನ್ನ ಡಾಕ್ಟರ್ ಖಾದರ್ ಅವರು ಆಹಾರ ತಜ್ಞರು ಮತ್ತೆ ವಿಜ್ಞಾನಿಗಳು ಅವರು ಸಿರಿಧಾನ್ಯಗಳ ಬಗ್ಗೆ ಅರಿವು ಉಂಟು ಮಾಡತಕ್ಕಂತ ಕೆಲಸನ ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ. ಇದನ್ನ ಅವರು ಹೇಳಿರ್ತಕ್ಕಂತ ಮಾತು ಇದು. ಮತ್ತೆ ಊದಲು ಏನಿದೆಯಲ್ಲ ಅದು ಮೂತ್ರಪಿಂಡ ರೋಗಗಳಿಗೆ ಉತ್ತಮವಾದದ್ದು ಚಿಕಿತ್ಸೆಗೆ ಅಂತ. ಆಮೇಲೆ ನವಣೆ ಸಂಧಿವಾತಕ್ಕೆ ಆರ್ಥರೈಟಿಸ್ಗೆ ನವಣೆ ಉಪಯೋಗ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ರಾಗಿನ ಎಲುಬು ಮೂಳೆ ಗಟ್ಟಿ ಮಾಡಕ್ಕೆ ರಾಗಿಯಲ್ಲಿ ಹೆಚ್ಚಿನ ಶಕ್ತಿ ಇದೆ ಅಂತಂದು ಹೇಳ್ತಾರೆ. ಹೀಗೆ ಕೆಲವು ಉದಾಹರಣೆಗಳನ್ನ ನಾವು ಕೊಡಬಹುದು. ಆದ್ರೆ ಒಂದೊಂದು ಸಿರಿಧಾನ್ಯ ಒಂದೊಂದು ಅಂಗವನ್ನು ಶುದ್ಧಿ ಮಾಡ್ತವೆ, ಎಲ್ಲವೂ ಎಲ್ಲ ಕೆಲಸನೂ ಮಾಡೋದಿಲ್ಲ. ಆಹಾರ ವೈವಿಧ್ಯತೆ ನಾವು ಕಾಪಾಡಿಕೊಳ್ಳೋದು ಅವಶ್ಯಕತೆ ಇದೆ. ಒಂದು ದಿನ ಒಂದು ಸಿರಿಧಾನ್ಯದ ಪದಾರ್ಥಗಳು ಬೆಳೆಸಿದ್ರೆ ಇನ್ನೊಂದು ದಿನ ಇನ್ನೊಂದು ಸಿರಿಧಾನ್ಯಗಳ ಪದಾರ್ಥ ಬಳಕೆ ಮಾಡ್ಕೆ ಹೋಗ್ಬೇಕು. ನಮ್ಮ ಒಂದು ದೇಹಕ್ಕೆ ಸಮತೋಲನ ಆಹಾರ ಬೇಕು, ಎಲ್ಲ ರೀತಿಯ ಪೋಷಕಾಂಶಗಳು ಬೇಕಾಗುತ್ತೆ. ಸಿರಿಧಾನ್ಯಗಳಿಂದನೇ ಎಲ್ಲಾನೂ ಸಿಗೋದಿಲ್ಲ ಅಂತ ನಾವು ಅಂದ್ಕೊಳೋದಾದ್ರೆ ಅದ್ರ ಜೊತೆಗೆ ಬೇರೆ ಎಲ್ಲ ಕೆಲವೊಂದು ದ್ವಿದಳ ಧಾನ್ಯಗಳನ್ನು ಬಳಸೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಬಳಸಿದ್ರೆ ನಾವು ಇದರ ಒಂದು ಸಮತೋಲನವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್? ಈಗ ನಾವೇನು ಪೋಷಕಾಂಶಗಳ ಬಗ್ಗೆ ಪ್ರಸ್ತಾಪಿಸಿದ್ವಿ, ಆ ಪೋಷಕಾಂಶಗಳು ಒದಗಿಸೋದ ಜೊತೆಗೆ ನಾವು ಬೇಳೆಕಾಳು ಹಾಲು ಹಣ್ಣು ತರಕಾರಿ ಸೇವನೆಯಿಂದ ದೇಹಕ್ಕೆ ಸಮತೋಲಿತ ಆಹಾರ ಕೊಡಬಹುದು. ಮತ್ತೆ ಸಿರಿಧಾನ್ಯಗಳನ್ನು ವೃದ್ಧರು ಮಾತ್ರ ಅಲ್ಲದೇನೆ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರಿಗೂ ಕೂಡ ಸಿರಿಧಾನ್ಯಗಳನ್ನ ಬಳಕೆ ಮಾಡಬಹುದು. ಸಾಮಾನ್ಯವಾಗಿ ನಮ್ಮ ಜನರು ಈ ಸಿರಿಧಾನ್ಯಗಳನ್ನು ಬಳಸಲಿಕ್ಕೆ ಹಿಂದೆ ಮುಂದೆ ನೋಡೋದಂದ್ರೆ ಅದು ರುಚಿಕರವಾಗಿರಲ್ಲ, ಟೇಸ್ಟಿ ಇರಲ್ಲ ಅಂತ. ಅಂದ್ರೆ ನಾವು ರುಚಿಕರವಾದದ್ದು ತಿಂದು ತಿಂದು ಅಭ್ಯಾಸ ಆಗಿರುತ್ತೆ, ಇದು ರುಚಿಕರವಾಗಿರಲ್ಲ ಹಾಗಾಗಿ ಇದನ್ನ ನಾವು ಬಳಸೋದಿಲ್ಲ ಅನ್ನೋ ಒಂದು ಮಾತು ನಾವು ಬಹಳಷ್ಟು ಜನ ಕೇಳಿರ್ತೀವಿ. ಇದನ್ನು ರುಚಿಕರವಾಗಿ ಬಳಸಬಹುದ ಅಂತ ಏನಾದ್ರೂ ಹೇಳ್ತೀರಾ ತಾವು? ಹೌದು, ಸಿರಿಧಾನ್ಯಗಳು ನಾವು ಈ ಬಾಯಿ ಚಪಲಕ್ಕೆ ಇದನ್ನ ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಹೌದು, ಹಾಗಾಗಿ ನಾವು ಸಿರಿಧಾನ್ಯಗಳು ಯಾವ ರುಚಿ ಇಲ್ಲ ಅಂತಂದು ಕೆಲವರು ಅದನ್ನ ತಿನ್ನಕ್ಕೆ ಹಿಂಜರಿತಿರ್ತಾರೆ. ಆದ್ರೆ ಸಿರಿಧಾನ್ಯಗಳು ಅಡಿಗೆ ಬಂದು ಬಹಳ ಆರೋಗ್ಯಕರವಾದ್ದು ಮತ್ತು ಅದನ್ನ ರುಚಿಕರ ಕೂಡ ಮಾಡಬಹುದು. ಇದನ್ನ ನಾವು ಉಪಹಾರದಲ್ಲಿ ಊಟದಲ್ಲಿ ಆಮೇಲೆ ಕುರುಕುಲು ತಿಂಡಿಯಲ್ಲಿ ಕೂಡ ಬಳಕೆ ಮಾಡಕ್ಕೆ ಯೋಗ್ಯವಾಗಿರ್ತಕ್ಕಂಥವು. ಈಗ ಉಪಹಾರಕ್ಕೆ ಹೇಳ್ಬೇಕು ಅಂತಂದ್ರೆ ನಾವು ಉಪ್ಪಿಟ್ಟು, ಕಾರಬಾತು, ಇಡ್ಲಿ, ದೋಸೆ, ಪಡ್ಡು, ತಾಲಿಪಟ್ಟು ಇಂಥವನ್ನೆಲ್ಲ ತಿಂಡಿಗಳು ಮಾಡಬಹುದು. ಅದಲ್ದೇ ಬೆಳಿಗ್ಗೆ ನಾವು ಟೀ ಕಾಫಿ ಕುಡಿಯೋ ಬದ್ಲಿ ರಾಗಿ ಮಾಲ್ಟು ಮನೆಯಲ್ಲೇ ತಯಾರು ಮಾಡ್ಕೊಂಡು ಒಡರಾಗಿ ಇಟ್ಟು ಮಾಡ್ಕೊಂಡು ಅದರಿಂದ ನಾವು ಅದಕ್ಕೆ ಬೆಲ್ಲ ಸೇರಿಸ್ಕೊಂಡು ನಾವು ರುಚಿಕರ ಮಾಡ್ಕೊಂಡು ನಮ್ಗೆ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟ್ಗೆ ಸ್ವಲ್ಪ ಸೊಂಟಿ ಗಿಂಟೆ ಹಾಕೊಂಡು ನಾವು ಅದನ್ನ ಕುಡಿದ್ವಿ ಅಂದ್ರೆ ಅದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಆಮೇಲೆ ನಮ್ಮ ಎಲುಬು ಕೀಲುಗಳು ಇದಕ್ಕೆ ಕೂಡ ಸಹಾಯಕ ಆಗುತ್ತೆ. ಅದಲ್ದೇನೆ ಊಟಕ್ಕೆ ಬಂದು ಮುದ್ದೆ, ರೊಟ್ಟಿ, ಅನ್ನ, ಚಿತ್ರಾನ್ನ, ಬಿಸಿಬೇಳೆಬಾತು, ಪಲಾವು, ಪುಳಿಯೋಗರೆ, ಪೊಂಗಲ್ಲು, ಪಾಯಸ, ಉಂಡೆ, ಹಲ್ವಾ, ಹಿಂಗೆ ಹಲವಾರು ನಮೂನೆ ಅಡಿಗೆಗಳನ್ನ ಇದರಲ್ಲಿ ತಯಾರು ಮಾಡೋಕೆ ಸಾಧ್ಯ ಇದೆ. ಆಮೇಲೆ ಸಾಯಂಕಾಲದ ಹೊತ್ತು ಈ ಕುರುಕುಲು ತಿಂಡಿ ಬೇಕು, ಸ್ನ್ಯಾಕ್ಸು, ಆ ಸ್ನ್ಯಾಕ್ಸ್ ಕೂಡ ಈ ಪಾಪ್ಕಾರ್ನ್ ಹೇಗೆ ಮಾಡ್ತೀವ ಅದೇ ರೀತಿ ಇವುಗಳಲ್ಲಿ ಕೂಡ ನಾವು ಅರಳು ಮಾಡಿ ಅದಕ್ಕೆ ಸ್ವಲ್ಪ ಖಾರ ಗೀರ ಉಪ್ಪು ಹಾಕಿ ತಿನ್ನಕ್ಕೂ ಬರುತ್ತೆ. ಆಮೇಲೆ ಪಫ್ಸು, ಹಪ್ಪಳ, ಸಂಡಿಗೆ, ಬಿಸ್ಕತ್ತು, ಚಕ್ಲಿ, ವಡೆ, ಕೋಡ್ಬಳೆ ಇಂಥವ್ ಕೂಡ ನಾವು ಕುರುಕುಳು ತಿಂಡಿಯಾಗಿ ತಯಾರು ಮಾಡಬಹುದು. ಆದ್ರಿಂದ ನಾವೇನು ರೋಗ ಲಕ್ಷಣಗಳು ಹೇಳಿದ್ವಿ ಅವಕ್ಕೆಲ್ಲ ಪರಿಹಾರ ಅಂದ್ರೆ ಸಮತೋಲಿತ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕಾಗುತ್ತೆ. ಮತ್ತೆ ಇದನ್ನ ಸಿರಿಧಾನ್ಯಗಳು ಒದಗಿಸ್ಕೊಡ್ತವೆ. ಮತ್ತೆ ಈಗ ಕೋವಿಡ್ ಸಂದರ್ಭ ಇರೋದ್ರಿಂದ ಇವನ್ನ ಹೆಚ್ಚು ಸಿರಿಧಾನ್ಯಗಳು ಪ್ರಸ್ತುತ ಅನಿಸ್ತದೆ. ಆದ್ರಿಂದ ಜನರಲ್ಲಿ ಈ ಬಗ್ಗೆ ಅರಿವು ಜಾಗೃತಿ ಉಂಟು ಮಾಡುವ ಉದ್ದೇಶದಿಂದ ಭಾರತ ಸರ್ಕಾರ 2023 ಇಸ್ವಿನ ಸಿರಿಧಾನ್ಯಗಳ ವರ್ಷವೆಂದು ಘೋಷಣೆ ಮಾಡಿದೆ. ಇದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಆಗಲಿದೆ. ಆದರೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಈಗ 4-5 ವರ್ಷಗಳಿಂದಲೂ ಕೂಡ ಸಿರಿಧಾನ್ಯ ಮೇಳಗಳು ಮಾಡಿ ಜನರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ, ಪ್ರೋತ್ಸಾಹ ಕೊಡ್ತಾ ಇದೆ. ಇದನ್ನ ಮನವರಿಕೆ ಆಗಿ ಭಾರತ ಸರ್ಕಾರ ಕೂಡ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಅದನ್ನ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅನುಮತಿ ಪಡೆದ್ಬಿಟ್ಟು ಇದನ್ನ ಅಂತಾರಾಷ್ಟ್ರೀಯ ವರ್ಷ 23ನೇ ವರ್ಷನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಪ್ರಯತ್ನ ನಡೀತಾ ಇದೆ, ತಯಾರಿನೂ ಆಗ್ತಾ ಇದೆ. ಆದ್ರಿಂದ ಈಗ ಇವನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಎಲ್ಲಾ ಭಾಗ್ಯಗಳು ಅಂತ ಆರೋಗ್ಯ ಭಾಗ್ಯ ಮುಖ್ಯ. ಈಗ ನಾವು ಎಲ್ಲ ಹಣದಿಂದ ಬಿದ್ದಿದ್ದೀವಿ ಮೊದಲು, ಈಗ ಹಣ ಮುಖ್ಯ ಅಲ್ಲ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ನಮ್ಗೆ ಆರೋಗ್ಯ ಭಾಗ್ಯನೇ ಮುಖ್ಯ ಅಂತ ಮನವರಿಕೆ ಆಗಿದೆ. ಆದ್ರಿಂದ ನಾವು ಎಲ್ಲ ಹಿರಿಯ ನಾಗರಿಕರಲ್ಲಿ ಮತ್ತು ಎಲ್ಲ ವಯೋಮಾನದವರಲ್ಲಿ ಈ ಸಿರಿಧಾನ್ಯಗಳನ್ನ ತಮ್ಮ ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡಬೇಕು, ಅದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅಂತಂದು ನಾನು ಮನವಿ ಮಾಡ್ತಾ ಇದ್ದೇನೆ. ಸರ್, ತಾವು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿ ಈಗ ಇಂತ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರಿ, ಸಾಕಷ್ಟು ಮಾಹಿತಿಯನ್ನು ಈಗ ತಿಳಿಸಿಕೊಟ್ರೆ. ಇನ್ನೊಂದು ಮುಖ್ಯವಾದಂದ್ರೆ ತಾವು ಸಿರಿಧಾನ್ಯಗಳನ್ನ ಬಳಸ್ತೀರಿ ಅಂತ ಕೇಳಲ್ಪಟ್ಟಿವೆ. ತಾವು ಯಾವ ರೀತಿ ಬಳಸ್ತೀರಾ, ಅದರಿಂದ ನಿಮಗೆ ಯಾವ ರೀತಿ ಅನುಕೂಲ ಆಗಿದೆ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ತಿಳಿಸಿಕೊಟ್ರೆ ಅವ್ರಿಗೆ ಸ್ವಲ್ಪ ನಾವು ಬಳಸಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಅಂತ ಹೇಳಿದ್ರು. ಈಗ ನಾನು ಬೆಳಿಗ್ಗೆ 5:30 ಅಂದಾಜಿಗೆ ಎದ್ದಾಳ್ತೇನೆ. ಎದ್ದುಬಿಟ್ಟು ನಾನು ನನ್ನ ನಿತ್ಯ ಕರ್ಮಗಳು ಮುಗಿಸ್ಕೊಂಡು ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಇವುಗಳನ್ನೆಲ್ಲ 1 ಗಂಟೆ ಅಂದಾಜು ಮಾಡಿಬಿಟ್ಟು ವಾಕ್ ಹೋಗ್ತೇನೆ. ಬೆಳಿಗ್ಗೆ ನಾನು 7:30 ವಾಕ್ ಹೋದ್ರೆ 8:30 ವಾಕ್ ಮುಗಿಸ್ಕೊಂಡು ಒಂದು 3-4 ಕಿಲೋಮೀಟರ್ ವಾಕ್ ಮುಗಿಸ್ಕೊಂಡು ವಾಪಸ್ ಬರ್ತೇನೆ ಮನೆಗೆ. ಬಂದನು ನಾನು ಟೀ ಕಾಫಿ ಕುಡಿಯೋದಿಲ್ಲ. ರಾಗಿ ಮಾಲ್ಟು ಮನೆಯಲ್ಲೇ ಒಡರಾಗಿ ಇಟ್ಟು ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಆಮೇಲೆ ಶುಂಠಿ ಪುಡಿ ಹಾಕಿಬಿಟ್ಟು ಮಾಡಿ ಕೊಡ್ತಾರೆ ಒಂದು ಸಾಧಾರಣ ದೊಡ್ಡ ಕಪ್ನಲ್ಲೇ. ಅದನ್ನ ನಾನು ಪ್ರತಿನಿತ್ಯ ಬೆಳಿಗ್ಗೆ ಕುಡಿತೀನಿ. ಆ ಕುಡಿದು ಆಮೇಲೆ ನಾನು ಪೇಪರ್ ಓದಕ್ ಶುರು ಮಾಡೋದು. ಇದು ಬೆಳಗಿನ ಕಾರ್ಯಕ್ರಮ ಆದ್ರೆ ಆಮೇಲೆ ನಾವು ಪ್ರತಿ ದಿನ ಅಲ್ಲದ್ರು ಕೂಡ ದಿನ ಬಿಟ್ಟದನಾದ್ರೂ ರಾಗಿ ಮುದ್ದೆ. ನನಗೆ ರಾಗಿ ಮುದ್ದೆ ಅಂದ್ರೆ ಬಹಳ ಇಷ್ಟವಾದದ್ದು. ಆ ರಾಗಿ ಮುದ್ದೆ ಆಮೇಲೆ ರಾಗಿ ರೊಟ್ಟಿ, ರಾಗಿಯಿಂದ ತಾಲಿಪಟ್ ಮಾಡೋದು. ಇವನ್ನ ಮನೆಯಲ್ಲಿ ವಾರದಲ್ಲಿ 1-4 ದಿನ ಇದ್ದೇ ಇರುತ್ತೆ. ಇದಲ್ದೇನೆ ಈ ಸಜ್ಜೆ ರೊಟ್ಟಿ, ಅದಕ್ಕೆ ಎಳ್ಳು ಸೂಸಲು, ಉಂಡಗಾಯಿ ಇಂಥವೆಲ್ಲ ಮಾಡಿ ಅವನ್ನ ನಾನು ಸೇವನೆ ಮಾಡತಕ್ಕಂಥದ್ದು ಸಾಮಾನ್ಯ ಪದ್ಧತಿ ಆಗಿದೆ. ಹಾಗಾಗ್ಬಿಟ್ಟು ಈಗ ಯಾರಾದ್ರೂ ನಾನು ನೋಡಿದ್ರೆ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ನಾನು 73 ಅಂತ ಹೇಳ್ತೀನಿ. ಏನ್ ಸರ್ ನೀವು ಹಂಗ್ ಕಾಣದಿಲ್ಲ, ಬಹಳ ಚೆನ್ನಾಗಿ ಆರೋಗ್ಯ ಇಟ್ಕೊಂಡಿದ್ರ, ಏನು ಜೀವನ ಶೈಲಿನ ಆಹಾರ ಪದ್ಧತಿನ ಫಾಲೋ ಮಾಡ್ತಾ ಇದ್ದೀರಿ ಹಾಗೆ ಅಂತ ಕೇಳ್ತಾರೆ. ಆಗ ನಾನು ಇವನ್ನ ಹೇಳ್ತಿರ್ತೀನಿ. ಹಂಗಾಗಿ ಇದ್ದದ್ರ ಮಟ್ಟಿಗೆ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ನನಗೆ ಅನಿಸ್ತದೆ. ನನಗೆ ಆರ್ಥರೈಟಿಸ್ ಇಲ್ಲ, ನನಗೆ BP ಇಲ್ಲ, ನನಗೆ ಶುಗರ್ ಇಲ್ಲ, ಆರೋಗ್ಯವಂತಾಗಿದ್ದೀನಿ. ತುಂಬಾ ಸಂತೋಷ ಸರ್. ಈ ವಯಸ್ಸಿನಲ್ಲೂ ಯಾವುದೇ ಒಂದು ಸಮಸ್ಯೆಗಳೇ ಇಲ್ಲದೆ ಜೀವನ ಮಾಡದೆ ದೊಡ್ಡ ಒಂದು ನಾವು ಕ್ರೆಡಿಟ್ ಅಂತ ಏನ್ ಹೇಳ್ತೀವಲ್ಲ ಅದಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಯಾವ ಮಟ್ಟಕ್ಕಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಇಂತ ಆಹಾರ ಪದ್ಧತಿಗಳು ನಾವು ಅಳವಡಿಸ್ಕೊಂಡಾಗ ಸಹಜವಾಗಿ ಇಂತ ಒಂದು ಕಾಯಿಲೆಗಳಿಗೆ ನಾವು ತುತ್ತಾಗೋದು. ಅದರಲ್ಲಿ ನೀವು ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಇತರರಿಗೆ ಮಾದರಿಯಾಗಿರಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸಿಕೊಟ್ರಿ ನಮ್ಮ ಕೇಳುಗರಿಗೆ. ಅವರು ತಮ್ಮ ಜೀವನದಲ್ಲಿ ತಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಸಿರಿಧಾನ್ಯಗಳನ್ನು ಬಳಸಿ ತಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಮತ್ತು ಎಲ್ಲ ಹಿರಿಯ ನಾಗರಿಕರಿಗೂ ನಾನು ನನ್ನ ನಮಸ್ಕಾರ ತಿಳಿಸುತ್ತೇನೆ. ಇದುವರೆಗೂ ಆರೋಗ್ಯ ಸುಧಾರಣೆಯಲ್ಲಿ ಸಿರಿಧಾನ್ಯಗಳ ಪಾತ್ರ ಕುರಿತು ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಜೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಇಂದಿನ ಪ್ರಶ್ನೆಯ ಸಮಯ. ಊದಲು ಸಿರಿಧಾನ್ಯ ಯಾವ ರೋಗ ನಿಯಂತ್ರಣಕ್ಕೆ ಉತ್ತಮ ಆಹಾರ? ಪ್ರಶ್ನೆ ಮತ್ತೊಮ್ಮೆ, ಊದಲು ಸಿರಿಧಾನ್ಯ ಯಾವ ರೋಗ ನಿಯಂತ್ರಣಕ್ಕೆ ಉತ್ತಮ ಆಹಾರ? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ವಿಳಾಸ: ನಿಲಯದ ನಿರ್ದೇಶಕರು, ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501. ಇದುವರೆಗೂ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಆರೋಗ್ಯ ಸುಧಾರಣೆಯಲ್ಲಿ ಸಿರಿಧಾನ್ಯಗಳ ಪಾತ್ರ ಈ ಕುರಿತು ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಜೆ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಎರೆಹುಳು ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಬಿ ಸಿದ್ದಣ್ಣ. ಈಗ ಕೇಳಿ ಎರೆಹುಳು ಸಾಕಾಣಿಕೆಯ ಅನುಭವಗಳು. ಈ ಕುರಿತು ದಾವಣಗೆರೆ ಜಿಲ್ಲೆ ಹೆಚ್ ಕಲ್ಪನಹಳ್ಳಿಯ ರೈತ ಮಹಿಳೆ ಎಸ್ ಜ್ಯೋತಿಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕಿನ ಎಚ್ ಕಲ್ಲಪ್ಪನಹಳ್ಳಿಯ ರೈತ ಮಹಿಳೆಯರಾದಂತಹ ಕೆ ಎಸ್ ಜ್ಯೋತಿಲಕ್ಷ್ಮಿ ಅವರು ತಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಎರೆಹುಳು ಸಾಕಾಣಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜ್ಯೋತಿಲಕ್ಷ್ಮಿ ಅವರೇ. ನಮಸ್ತೆ ಸರ್. ಜ್ಯೋತಿಲಕ್ಷ್ಮಿ ಅವರೇ, ತಾವು ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಏನ್ ವಿದ್ಯಾಭ್ಯಾಸ ಮಾಡಿದ್ರ? ಸರ್, ನಮ್ದು ಬಿ ಕಾಂ ಆಗಿದೆ. ನಾವ್ ಇವಾಗ ಬಿ ಕಾಂ ಮುಗಿಸ್ಕೊಂಡು ಮನೇಲಿದ್ದೀವಿ ಸರ್. ಒಂದ್ ಇಯರ್ ಎರೆಹುಳು ಸಾಕಾಣಿಕೆ ಮಾಡಿ ಎರೆಹುಳು ಗೊಬ್ಬರದಿಂದ ನಾವು ಸಾಕಷ್ಟು ಲಾಭವನ್ನ ಪಡೆದಿದ್ದೀವಿ. ಎರೆಹುಳು ಸಾಕೋದ್ರಿಂದ ಮನೇಲಿರ್ತಕ್ಕಂತ ವೇಸ್ಟ್ ಎಲ್ಲೂ ಹೊರಗಡೆ ಬಿಸಾಕ್ತೆ ಪರಿಸರ ಮಾಲಿನ್ಯ ಆಗೋದನ್ನ ತಪ್ಪಿಸ್ಬೋದು. ಅದರಿಂದ ತುಂಬಾನೇ ಉಪಯೋಗ ಇದೆ ಸರ್. ಇವಾಗ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ಬೆಳೆ ಬೆಳೆಯೋದ್ರಿಂದ ಪರಿಸರನು ಹಾಳಾಗುತ್ತೆ, ಹಾಗೆ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಹಾಗಾಗಿ ಸಾವಯವ ಗೊಬ್ಬರದಿಂದ ತುಂಬಾನೇ ಉಪಯೋಗ ಇದೆ. ಇಂದಿನ ಪ್ರತಿಯೊಬ್ಬ ರೈತರು ಕೂಡ ಮನೇಲೆ ತಾವೇ ತಯಾರಿಸ್ಕೊಂಡು ತಮ್ಮ ಹೊಲಕ್ಕೆ ಮಾರಾಟ ಮಾಡಕ್ ಆಗದೆ ಇದ್ರು ಸಹ ತಮ್ಮ ಬೆಳೆಗಳಿಗೆ ಉಪಯೋಗಿಸ್ಬಹುದು. ಹಾಗಾಗಿ ಎರೆಹುಳು ಸಾಕಾಣಿಕೆನ ನಮ್ ತಂದೆಯವ್ರ ಮನೆಯಿಂದಾನೇ ಸರ್ ನಾವು ಮಾಡ್ತಾ ಬಂದಿದೀವಿ. ತುಂಬಾನೇ ಲಾಭ ಪಡೆದಿದೀವಿ ಸರ್ ನಾವು. ಹಾಗಾಗಿ ತುಂಬಾನೇ ಉಪಯುಕ್ತ ಇದೆ. ಪ್ರತಿಯೊಂದು ಬೆಳೆಗೂ ಸಾವಯವ ಗೊಬ್ಬರ ಆಗಿ ಎರೆಹುಳು ಗೊಬ್ಬರನ ಉಪಯೋಗಿಸ್ಬೋದು. ಅದರಿಂದ ಯಾವ್ದೇ ರೀತಿಯಾಗಿರ್ತಕ್ಕಂತ ತೊಂದರೆಗಳು ಬರಲ್ಲ, ಪರಿಣಾಮಗಳು ಏನೂ ಆಗಲ್ಲ. ಈಗ ನೀವು ಓದ್ಕೊಂಡಿದ್ದಂತವ್ರು ಈ ಕೃಷಿ ಬದುಕು ಯಾವ ರೀತಿ ಕಲ್ತ್ಕೊಂಡ್ರೆ? ಸರ್, ನಾವು ಓದ್ಕೊಂಡಿದ್ದಂತರ ಮೊದ್ಲಿಂದಾನು ಬಂದಿರೋದೇ ರೈತರ ಫ್ಯಾಮಿಲಿಯಿಂದ. ಹಾಗಾಗಿ ನಮ್ಗೆ ಕೃಷಿ ಅನ್ನೋದೇನು ಹೊಸದು ಅಂತ ಅನ್ನಿಸ್ಲಿಲ್ಲ. ನೋಡ್ತಾ ನೋಡ್ತಾ ಕಲಿತ್ವಿ ನಾವು ಮಾಡ್ಬೇಕು ಅಂತ. ಅವ್ರದ್ರಲ್ಲಿ ಮಾಡೋರ್ ಜೊತೆ, ತಂದೆ ತಾಯಿಗಳ ಜೊತೆ, ತಮ್ಮಂದ್ರ ಜೊತೆ ಹೆಲ್ಪ್ ಮಾಡಿದ್ವಿ ಸರ್. ಹಾಗಾಗಿ ನಮ್ಗೆ ಅದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಈಗ ನಿಮ್ಗೆ ಎಷ್ಟು ಎಕರೆ ಜಮೀನ್ ಇದೆ ಜ್ಯೋತಿಲಕ್ಷ್ಮಿ? ನಮ್ದು 2 ಎಕರೆ ಜಮೀನ್ ಇದೆ ಸರ್. ಹಾಗೆ ತರಕಾರಿ ಹೂವು ಅದೆಲ್ಲ ಬೆಳಿತೀವಿ ಸರ್. ಈಗೆಲ್ಲ ನೀವು ತಮ್ಮ ಒಂದು ಕೃಷಿಯಲ್ಲಿ ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಎಲ್ಲ ಈ ಒಂದು ಎರೆಹುಳು ಗೊಬ್ಬರವನ್ನೇ ಕೊಟ್ಟು ಬೆಳಿತಾ ಇದ್ರ? ಎರೆಹುಳು ಗೊಬ್ಬರವನ್ನೇ ಕೊಟ್ಟು ಬೆಳಿತಾ ಇದೀವಿ. ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಕೆಲವೊಂದ್ಸಾರಿ ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ಬಿಟ್ರೆ ಲಾಭ ಬರಲ್ಲ. ಕೆಲವೊಂದ್ಸಾರಿ ಇನ್ನೇನು ಕಟಾವು ಬಂದಿರೋ ಟೈಮಲ್ಲಿ ಕೂಡ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಹೋಗುತ್ತೆ. ಹಾಗಾಗಿ ಫಸ್ಟಿಂದನು ನಾವೇನು ಹೊಲ ಉಳುಮೆ ಮಾಡ್ದಾಗಿದ್ದನು ಎರೆಹುಳು ಗೊಬ್ಬರನೇ ಕೊಟ್ಕೊಂಡು ಬರ್ತೀವಿ. ಅದ್ರ ಮುಂದೆ ಸ್ವಲ್ಪ ಅಂದ್ರೆ ಮುಕ್ಕಾಲ್ ಭಾಗ ಸಾವಯವ ಗೊಬ್ಬರ, ಕಾಲ್ ಭಾಗ ರಾಸಾಯನಿಕ ಗೊಬ್ಬರವನ್ನು ಮಾತ್ರ ಕೊಡ್ತಾ ಇದೀವಿ ಸರ್. ಈಗ ನಿಮ್ ತಂದೆಯವ್ರ ಕಾಲದಲ್ಲಿ ಎಲ್ಲ ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರ ಕೊಟ್ಟು ಬೆಳಿತಾ ಇದ್ರಲ್ಲ, ಅವತ್ತಿನ ಕಾಲದಲ್ಲಿ ಯಾವ ರೀತಿ ಇಳುವರಿ ತಗೊಂಡ್ರ, ಈಗ ಯಾವ ರೀತಿ ಇಳುವರಿ ಬರ್ತಾ ಇದೆ? ಈಗ ಜಾಸ್ತಿ ರಾಸಾಯನಿಕ ಗೊಬ್ಬರಗಳಿಗೇನೆ ಮಾರು ಹೋಗ್ತಾ ಇದ್ದಾರೆ ರೈತರುಗಳು. ಯಾಕಂದ್ರೆ ಬೆಳೆ ಬೇಗ ಬರಬೇಕು ಅಂತ ಅಂದ್ಬಿಟ್ಟು ರಾಸಾಯನಿಕ ಗೊಬ್ಬರಗಳಿಗೇನೆ ಜಾಸ್ತಿ ಒಲವು ಕೊಡ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟ್ಗಳು ನೋಡ್ಬಿಟ್ಟು ಹಾಗೆ ಹೀಗೆ ಅಂತ ಅಲ್ಲಿ. ಹಾಗಾಗಿ ಅವಾಗಿನ ಇಳುವರಿಗೂ ಈಗಿನ ಇಳುವರಿಗೂ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಸರ್. ಅವಾಗ 20 ಬಂದ್ರೆ ಇವಾಗ 25 ಬರ್ತಾ ಇದೆ, 30 ಬರ್ತಾ ಇದೆ. ಆ ರೀತಿಯಾಗಿ ಸಾವಯವ ಗೊಬ್ಬರ ಉಪಯೋಗಿಸೋದ್ರಿಂದ ಈ ರೀತಿಯಾಗಿರ್ತಕ್ಕಂತ ಇಳುವರಿ ಬರ್ತಾ ಇದೆ ಸರ್. ಈಗ ಪ್ರಾರಂಭದಲ್ಲಿ ನೀವು ಎಷ್ಟು ಎರೆಹುಳು ತಂದು ಸಾಕಾಣಿಕೆ ಮಾಡಿದ್ರ? ಸರ್, ಪ್ರಾರಂಭದಲ್ಲಿ ನಮಗೆ ಕೊಟ್ಟಿದ್ದು 20 ಕೆಜಿ ಗೊಬ್ಬರ ಸ್ಟಾರ್ಟ್ ಮಾಡಕ್ಕೆ 1 ಕೆಜಿ ಎರೆಹುಳು ಕೊಟ್ಟಿದ್ರು ಅಷ್ಟೇ ಸರ್. ಅದು ಅದನ್ನ ಅವರು ಕೃಷಿ ಇಲಾಖೆಯಿಂದನೇ ಕೊಟ್ಟಿದ್ರು ನಮ್ಗೆ ಮಾಡ್ಲಿಕ್ಕೆ. ಅದರಿಂದ ನಾವು 1 ಕೆಜಿ ಎರೆಹುಳುಯಿಂದ 1,000 ಕೆಜಿ ಎರೆಹುಳು ಆಯ್ತು ಸರ್. ಫಸ್ಟ್ ಮನೇಲೇ ಮಾಡಿದ್ವಿ, ಅದಾದ್ಮೇಲೆ ಮತ್ತೆ ತೊಟ್ಟಿ ಮಾಡಿದ್ವಿ ಸರ್. ನಾವು ಇಷ್ಟಿಂದ ಇಷ್ಟು ಅಂತ ತೊಟ್ಟಿ ಏನು ಇಷ್ಟೇ ಲಿಮಿಟ್ ಆಗಿರ್ಬೇಕು ತೊಟ್ಟಿ ಅಂತ ಏನಿಲ್ಲ ಸರ್. ಅವ್ರದ್ದು ನೀರಿಂದು, ಆಮೇಲೆ ಸಗಣಿ ಗೊಬ್ಬರ ವೇಸ್ಟ್, ಅವ್ರಿಗೆ ಸಗಣಿ ಗೊಬ್ಬರನು ಮುಖ್ಯ, ನೀರು ಮುಖ್ಯ, ಹಾಗೆ ಹಸಿರು ಗಿಡಗಳು ತುಂಬಾನೇ ಮುಖ್ಯ. ಅದ್ರನ್ನ ಕನ್ವೀನಿಯಂಟ್ ನೋಡ್ಕೊಂಡ್ಬಿಟ್ಟು ಅವ್ರು ಎಷ್ಟು ಬೇಕಾದ್ರೂ ದೊಡ್ಡದು ತೊಟ್ಟಿ ಮಾಡ್ಕೋಬಹುದು. ಈಗ ಅಡಿಕೆ ತೋಟ ಇರೋರು, ಆಮೇಲೆ ತೋಟಗಳಲ್ಲಿ ತೊಟ್ಟಿ ಇರೋರು, ನೀರಿನ ಸೌಲಭ್ಯ ಇರೋರು, ಅವರೆಲ್ಲಾನು ಹೊಲಗಳಲ್ಲೇನೆ ಮಾಡ್ಕೊಂಬಿಟ್ಟು ಅವ್ರು ಮಾರಾಟ ಮಾಡ್ದೆ ಇದ್ರು ಅದೇ ಹೊಲಗಳಲ್ಲೇನೆ ಹಾಗೇನೆ ಅವರು ಸ್ವಂತ ಇದಕ್ಕೇನೆ ಕೃಷಿಗೇನೆ ಬಳಸ್ಬೋದು ಸರ್. ಹಾಗಾಗಿ ನಾವು 4-5 ತೊಟ್ಟಿಗಳನ್ನ ಮಾಡಿದ್ವಿ ಸರ್. ಹಾಗಾಗಿ 4-5 ತೊಟ್ಟಿಗಳು ಮಾಡ್ಬಿಟ್ಟು ಅದರಲ್ಲಿ ಎರೆಹುಳು ಗೊಬ್ಬರನ ಟನ್ ಗಟ್ಟಲೆ ಮಾರಾಟ ಮಾಡಿದ್ವಿ ಸರ್ ನಾವು. ಈಗ ಪ್ರಾರಂಭದಲ್ಲಿ ನೀವು ಈ ಒಂದು ಎರೆಹುಳು ಸಾಕಾಣಿಕೆ ಮಾಡಿದಾಗ ತೊಟ್ಟಿ ವ್ಯವಸ್ಥೆ ಇದ್ದಿಲ್ಲ ಅವತ್ತು, ಆ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದ್ರ? ಆ ಸಂದರ್ಭದಲ್ಲಿ ಯಾವ ರೀತಿ ಅಂತಂದ್ರೆ ಪ್ಲಾಸ್ಟಿಕ್ ಬೇಷನ್ ತಬ್ಬುಗಳು ಬರುತ್ತೆ ಸರ್, ಇವಾಗ 25 ಕೆಜಿದು 30 ಕೆಜಿದು ಆತರ ತಬ್ಬುಗಳನ್ನ ಮನೇಲೇ ಇಟ್ಟು ಮನೇಲೆ ರೆಡಿ ಮಾಡಿದ್ವಿ ಸರ್. ಈ ಕೃಷಿ ಜೊತೆಗೆ ಎರೆಹುಳು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಎರೆಹುಳು ಸಾಕಾಣಿಕೆ ಮಾಡ್ಬೇಕು ಯಾಕೆ ಅನಿಸ್ತು ಅಂದ್ರೆ ಮನೇಲಿ ಏನೇ ಇಲ್ಲ ಅಂದ್ರೆ 1-2 ದನಗಳನ್ನ ಕಟ್ಟಿಯೇ ಕಟ್ಟಿರ್ತಾರೆ ಸರ್ ರೈತರು ಅಂತ ಅಂದ್ರೆ. ಅದ್ರಲ್ಲಿ ಬರ್ತಕ್ಕಂತ ಸಗಣಿನ ಸುಮ್ನೆ ಹೋಗಿ ಒಂದ್ ಕಡೆ ವೇಸ್ಟ್ ತಿಪ್ಪೆ ಅಂತ ಹಾಕ್ತಾರೆ ಸರ್. ಅದು ಬಿಸಿಲಿಗೆಲ್ಲ ಒಣಗಿ ಒಣಗಿ ಒಣಗಿ ಏನು ಅದ್ರಲ್ಲಿರ್ತಕ್ಕಂತ ಅಂಶಗಳನ್ನೆಲ್ಲ ಕಳ್ಕೊಂಡಿರುತ್ತೆ, ಅದನ್ನ ತಗೊಂಡೋಗಿ ಹೊಲಕ್ ಹಾಕ್ತಾರೆ. ಅದು ಹಾಕಿದ್ರು ಸುಮ್ನೆ ಏನು ಯೂಸ್ ಆಗಲ್ಲ ಅಷ್ಟ್ರ ಮಟ್ಟಿಗೆ. ಅದಕ್ಕೆ ಅದೇ ಸಗಣಿಯನ್ನ ಯೂಸ್ ಮಾಡ್ಕೊಂಡು ನಾವು ಎರೆಹುಳಗಳನ್ನ ಅದಕ್ಕೆ ಹಾಕಿದ್ರೆ ಒಂದು ಎರೆಹುಳದಿಂದ ಸಾವಿರಾರು ಎರೆಹುಳುಗಳು ಆಗುತ್ತೆ. ಹಾಗಾಗಿ ಅದು ಪೋಷಕಾಂಶ ಇರ್ತಕ್ಕಂತ ಗೊಬ್ಬರನೂ ಆಗುತ್ತೆ, ಕೃಷಿಗೂ ಯೂಸ್ ಆಗುತ್ತೆ. ಆ ರೀತಿ ಇಂಟ್ರೆಸ್ಟ್ ಬಂದ್ಬಿಟ್ಟು ನಾವು ಎರೆಹುಳ ಗೊಬ್ಬರವನ್ನು ಸ್ಟಾರ್ಟ್ ಮಾಡಿದ್ವಿ. ಈಗ ಎರೆಹುಳು ಸಾಕಾಣಿಕೆ ಮಾಡಬೇಕಂದ್ರೆ ಅಂದ್ರೆ ಏನೇನಲ್ಲಿ ಕೊಡಬೇಕಾಗುತ್ತೆ? ಅಲ್ಲೇನಿಲ್ಲ ಸರ್, ಸಗಣಿ ಗೊಬ್ಬರ ಕೊಡ್ಬೇಕು, ಅದಕ್ಕೆ ತಕ್ಕಂತ ನೀರ್ ಕೊಡ್ಬೇಕು, ಹಸಿರು ಎಲೆ ಸೊಪ್ಪು ಇದ್ರೆ ಅದನ್ನು ಕೊಡ್ಬೋದು ಸರ್. ನಾವು ಅದಕ್ಕೆ ಅಂತ ಏನೇನ್ ದುಡ್ಡು ಖರ್ಚು ಮಾಡಬೇಕಾಗಿರ್ತಕ್ಕಂತ ಅವಶ್ಯಕತೆ ಏನಿಲ್ಲ. ಎಲ್ಲ ನಮ್ಮಲ್ಲಿ ಸಿಗುವಂತ ವಸ್ತುಗಳನ್ನೇ ಉಪಯೋಗಿಸ್ಬಿಟ್ಟು ಎರೆಹುಳ ಗೊಬ್ಬರನ ರೆಡಿ ಮಾಡಬಹುದು. ಈಗ ಹಸಿರೆಲೆ ಕೊಡ್ಬೇಕಂತ ಹೇಳಿದ್ರಲ್ಲ ಸೊಪ್ಪುಗಳನ್ನ, ಅಂದ್ರೆ ಯಾವ ತರದ ಹಸಿರೆಲೆ ಸೊಪ್ಪುಗಳನ್ನ ಕೊಡ್ತಾ ಇದ್ರ? ಹಸಿರೆಲೆ ಸೊಪ್ಪು ಅಂತಂದ್ರೆ ಬೇಲಿನಲ್ಲಿ ಬೆಳೆದಿರ್ತಕ್ಕಂತ ಗಿಡಗಳು, ಮನೇಲಿ ನಾವು ತರಕಾರಿ ಕಟ್ ಮಾಡ್ತೀವಿ ಅದು ಕೂಡ ಹಸಿರೆ ಸೊಪ್ಪು ತರಕಾರಿ, ಅದು ಕೂಡ ಅದನ್ನ ಸುಮ್ನೆ ವೇಸ್ಟ್ ಮಾಡಿ ತಿಪ್ಪೆಗೆ ಎಸೆಯೋದ್ ಬದಲು ಈ ತರ ತೊಟ್ಟಿಗಳನ್ನ ಮಾಡಿ ಅದು ಎರೆಹುಳಕ್ಕೆ ಹಾಕಿದ್ರೆ ಅದ ಇದ ಎರೆಹುಳುಗಳು ತಿಂದ್ಬಿಟ್ಟು ಅದನ್ನ ಗೊಬ್ಬರ ಮಾಡುತ್ತೆ. ಈಗ ನೀರು ಅದನ್ನೆಲ್ಲ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಕೊಡ್ಬೇಕಾಗುತ್ತೆ? ಯಾವ ಪ್ರಮಾಣದಲ್ಲಿ ಅಂತಂದ್ರೆ ನಾವು ಫಸ್ಟ್ ತೊಟ್ಟಿಗೆ ಸಗಣಿ ಗೊಬ್ಬರ ಸ್ಟಾಕ್ ಮಾಡ್ತೀವಿ, ಅದಾದ್ಮೇಲೆ ಹಸಿರೆಲೆ ಸೊಪ್ಪು ಇದ್ರೆ ಅದನ್ನು ಸ್ಟಾಕ್ ಮಾಡ್ತೀವಿ ಸರ್. ಅದಾದ್ಮೇಲೆ ಹುಳಗಳು ಬಿಡ್ತೀವಿ, ಅದು ತಿಂತಾ ತಿಂತಾ ಹೋಗುತ್ತೆ. ಅವಾಗ ಅದು ಪೂರ್ತಿ ನಾವೇನು ಮಾಡಿರ್ತಕ್ಕಂತ ಗೊಬ್ಬರ ಸಗಣಿ ಗೊಬ್ಬರಕ್ಕೂ ಮತ್ತೆ ಹಸಿರೆಲೆ ಗೊಬ್ಬರಕ್ಕೂ ಅದು ನೆನೆಯುವಷ್ಟು ನೀರಿನ ಮಟ್ಟನ ಕೊಡ್ಬೇಕು ಸರ್. ಈಗ ಒಂದ್ ವರ್ಷದಲ್ಲಿ ನೀವು ಎಷ್ಟೆಷ್ಟು ಗೊಬ್ಬರ ತೆಗಿತಾ ಇದ್ರ? ಒಂದ್ ವರ್ಷದಲ್ಲಿ ಏನಿಲ್ಲ ಅಂತ ಅಂದ್ರ ನಾವು ಕ್ವಿಂಟಾಲ್ ಗಟ್ಲೆ ತೆಗ್ದಿದೀವಿ ಸರ್. ಅದು ಮೂರ್ ತಿಂಗಳಿಗೆ ಒಂದ್ಸರಿ ಬಂದ್ಬಿಡುತ್ತೆ ಸರ್. ಮೂರ್ ತಿಂಗಳಿಗೆ ಫಸ್ಟಿಗೆ ನಾವು ಮಾಡಿದಾಗ 400 ರೂಪಾಯಿ ಕ್ವಿಂಟಾಲ್ ಇತ್ತು ಸರ್, ಅಂದ್ರೆ 4,000 ರೂಪಾಯಿ ಟನ್ ಇತ್ತು. ಹುಳ 300 ರೂಪಾಯಿ ಕೆಜಿ ಇತ್ತು ಸರ್. ನಾವು ಹುಳಗಳನ್ನು ಸಹ ಸಾಕಷ್ಟು 300 ರೂಪಾಯಿ ಕೆಜಿ ತರ ಮಾರಾಟ ಮಾಡಿದೀವಿ ಸರ್. ನಮ್ಮಿಂದ ಸುತ್ತಮುತ್ತ ಹಳ್ಳಿನಲ್ಲಿ ಬಂದು ನೋಡ್ಕೊಂಡು ಹೋಗಿ ರೈತರುಗಳು ಮಾಡಿ ಅವ್ರು ಮಾರಾಟ ಮಾಡದೆ ಹೋದ್ರು ಅವ್ರು ಹೊಲಗಳಿಗೆ ಯೂಸ್ ಮಾಡ್ಕೊಂಡು ಇಳುವರಿ ತೆಗ್ದಿದ್ದಾರೆ ಸರ್. ಈಗ ನೀವೆಲ್ಲ ಎರೆಹುಳ ಗೊಬ್ಬರ ಮಾಡ್ತಾ ಇದ್ರಲ್ಲ, ನೀವ್ ಯಾವ ಬೆಳೆಗೆ ಉಪಯೋಗ ಮಾಡ್ಕೊಳ್ತಿದ್ರ ತಮ್ಮ ಒಂದು ಕೃಷಿ ಜಮೀನಲ್ಲಿ? ನಮ್ ಜಮೀನಲ್ಲಿ ತರಕಾರಿಗಳು. ಗುಣಮಟ್ಟದ ತರಕಾರಿಗಳು ಅಂತಂದ್ರೆ ಈ ಒಂದು ಗೊಬ್ಬರದಿಂದ ಯಾವ ರೀತಿ ಬೆಳೀತಾ ಇದ್ರ? ಗುಣಮಟ್ಟದ ತರಕಾರಿಗಳು ಅಂತಂದ್ರೆ ನಮಗೀಗ ಒಂದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಬಿಟ್ಟು ಬೆಳೆಯೋ ತರಕಾರಿಗಳಲ್ಲಿ 2 ಕೆಜಿ ಬರತ್ರ ಇದು ಸಾವಯವ ಗೊಬ್ಬರ ಯೂಸ್ ಮಾಡಿದ್ರೆ 2-2.5 ಕೆಜಿ ತರಕಾರಿ ಬರುತ್ತೆ ಸರ್. ಈಗ ನೀವೆಲ್ಲ ಸಾವಯವದಲ್ಲಿ ಬೆಳೀತಾ ಇದ್ರಲ್ಲ ತರಕಾರಿ, ಈ ತರ ಸಾವಯವದಲ್ಲಿ ಬೆಳೆದಂತ ತರಕಾರಿಗಳಿಗೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇದಕ್ಕೇನಾದ್ರೂ ವಿಶೇಷವಾದ ಒಂದು ಬೇಡಿಕೆ ಇತ್ತ? ವಿಶೇಷವಾದ ಬೇಡಿಕೆ ಅಂತಂದ್ರೆ ಈ ತರ ಸಾವಯವ ಗೊಬ್ಬರವನ್ನ ಬೆಳೆದಿರೋರು ಮತ್ತೆ ಅದರಿಂದ ಲಾಭವನ್ನ ಪಡ್ಕೊಂಡು ಅದರಿಂದ ಏನ್ ಯೂಸ್ ಆಗುತ್ತೆ ಅಂತ ಕೊಂಡ್ಕೊಂಡಿರೋರಿಗೆ ನಾವ್ ಹೇಳಿದ್ರೆ ಬೇಗ ಸಡನ್ ಆಗಿ ಮಾರ್ಕೆಟಿಂಗ್ ಸಿಗ್ತಾ ಇತ್ತು ಸರ್. ಅಂದ್ರೆ ಎಲ್ಲಾರು ರೈತರು ತಗೊಳ್ತಾರೆ ಅಂತಿಲ್ಲ, ಅದನ್ನ ತಗೊಳ್ಳೋರು ಇದಾರೆ, ಇಲ್ಲ ಅಂತಾನು ಇಲ್ಲ, ಅದು ಗೊತ್ತಾಗ್ಬೇಕು ಸರ್. ಅದು ಈಗ ರಾಸಾಯನಿಕ ಗೊಬ್ಬರಗಳಿಗಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಅದನ್ನ ಆಕರ್ಷಣೆ ಮಾಡ್ತಾರೆ. ಅದೇ ಸಾವಯವ ಗೊಬ್ಬರನ ಒಬ್ಬ ರೈತರು ನಾವು ಈಗ ರೈತರಾಗಿ ಇನ್ನೊಬ್ಬ ರೈತರಿಗೆ ಹೇಳಿದ್ರೆ ಓ ಏನೋ ಮಾಡಿದ್ದಾರೆ ಬಿಡು ಅಂತ ಹೇಳ್ತಾರೆ. ಅದನ್ನ ಆತರ ನೆಗ್ಲೆಕ್ಟ್ ಮಾಡಬಾರ್ದು. ಏನೋ ಆಗ್ಲಿ ನಾವು ಅವ್ರು ಮಾಡಿದ್ದಾರೆ, ಅವ್ರು ಅಷ್ಟು ಮಾಡಿದ್ದಾರೆ, ನಾವು ಇಷ್ಟಾರು ಮಾಡೋಣ ಅಂತ ಪ್ರಯತ್ನ ಪಟ್ಟು ನೋಡ್ಬೇಕು ಸರ್. ಅದನ್ನ ಸುಮ್ನೆ ನೆಗ್ಲೆಕ್ಟ್ ಮಾಡಿ ಗೇಲಿ ಮಾಡಬಾರ್ದು. ಅದನ್ನ ಈಗೆಲ್ಲ ಎರೆಹುಳು ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಅದ್ರ ನೆರಳು ವ್ಯವಸ್ಥೆ ಏನಾದ್ರು ಬೇಕಾಗುತ್ತ? ನೆರಳು ಬೇಕು ಸರ್. ಅದಕ್ಕೆ ಏನು ತಮ್ಮ ಹೊಲಗಳಲ್ಲಿ ಹೇಗೆ ಅಂದ್ರೂ ಮರಗಳು ಇದ್ದೇ ಇರುತ್ತೆ ಸರ್. ಇಲ್ಲ ಅಂತಂದ್ರೆ ಒಂದು ಚಪ್ರದ ತರ ಹಾಕ್ಬೋದು, ಆ ತೊಟ್ಟಿ ನಾವ್ ಎಷ್ಟು ಮಾಡ್ಕೊಂಡಿರ್ತೀವೋ ಆ ತೊಟ್ಟಿಗೆ ನೆರಳು ಬೀಳೋಷ್ಟು ಚಪ್ರದ ತರ ಮಾಡ್ಕೋಬಹುದು. ಈಗ ನೆರಳು ನಾವು ಕೊಡ್ಲಿಲ್ಲ ಅಂತಂದ್ರೆ ಅಂದ್ರೆ ಎರೆಹುಳು ಮೇಲೆ ಏನಾದ್ರೂ ಪ್ರಭಾವ ಬೀರುತ್ತಾ? ಬೀರುತ್ತೆ ಸರ್. ಈಗ ಅಕಸ್ಮಾತ್ ನಮ್ದೇನೋ ಕೆಲಸ ಇರುತ್ತೆ, ನಾವು ಅದಕ್ಕೆ ನೀರ್ ಕೊಡಕ್ ಆಗಿರಲ್ಲ, ಅವಾಗ ಬಿಸಿಲು ಜಾಸ್ತಿ ಆಗ್ಬಿಟ್ರೆ ಹಿಂಗ್ ಮನುಷ್ಯನೇ ತಡ್ಕೊಳಲ್ಲ ಅಂತಂದಾಗ ಇನ್ನ ಹುಳಗಳು ಬೇಗ ಸತ್ತೋಗ್ಬಿಡ್ತಾವ. ಅವಾಗ ಅವುಗಳು ತಮ್ಮ ಶಕ್ತಿನ ಕಳ್ಕೊಂಡು ಸಾಯ್ತಾ ಹೋಗ್ಬಿಟ್ರೆ ಎಲ್ಲಾ ಹುಳಗಳು ಸಾಯ್ತಾ ಹೋಗ್ಬಿಡ್ತಾವ. ಹಾಗಾಗಿ ಸ್ವಲ್ಪ ನೆರಳು ಬೇಕೇ ಬೇಕು. ಈಗ ನಿಮ್ ಮನೆಯಲ್ಲಿ ಈ ಎರೆಹುಳು ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಯಾರ ಪ್ರೋತ್ಸಾಹದಿಂದ ಮಾಡಿದ್ರ? ಸರ್, ಫಸ್ಟ್ ನಮ್ ತಾಯಿಯವ್ರಿಗೆ ಇಂಟ್ರೆಸ್ಟ್ ಬಂದಿದ್ದು, ಅವರಿಂದ ನಾವು ಕಲ್ತ್ವಿ. ಹಾಗಾಗಿ ನಮ್ ತಾಯಿಯವರಿಗೆ ಅವರ ಕೃಷಿ ಇಲಾಖೆಗಳಿಗೆ ಮೀಟಿಂಗ್ ಅಲ್ಲಿ ಇಲ್ಲಿ ಅಂತಂದ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ತೋರಿಸಿದ್ರು ಸರ್, ಅವ್ರು ಹೇಗ್ ಬೆಳೆಯೋದು ಏನು ಅಂತ. ಹಾಗಾಗಿ ಅವರಿಂದ ನಮಗೆ ಇಂಟ್ರೆಸ್ಟ್ ಬಂದಿರೋದು. ಒಟ್ಟಾರೆ ಇವತ್ತಿನ ದಿನದಲ್ಲಿ ಸಾಕಷ್ಟು ಗುಣಮಟ್ಟದ ನಾವು ಬೆಳೆಗಳನ್ನ ಬೆಳಿಬೇಕು, ಜೊತೆಗೆ ಗುಣಮಟ್ಟದ ಒಂದು ಭೂಮಿ ನಾವು ಮುಂದಿನ ಒಂದು ಪೀಳಿಗೆಗೆ ಉಳಿಸ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಇವತ್ತು ಇಂತಹ ಒಂದು ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರ, ಈ ತರ ಗೊಬ್ಬರಗಳನ್ನ ನಾವು ಬಳಸ್ಬೇಕಂತ ಹೇಳ್ತೀರಾ? ಹೌದು ಸರ್, ಇದು ಖಂಡಿತ. ನಾವು ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸ್ಕಂತ ಹೋದಂತೆಲ್ಲ ನಮ್ಮ ಪರಿಸರ ಹಾಳಾಗುತ್ತೆ, ಭೂಮಿ ಕೂಡ ಇದಾಗುತ್ತೆ. ಮುಂದಿನ ಪೀಳಿಗೆಗೆ ಬರೀ ಫೋಟೋನಲ್ಲಿ ತೋರಿಸ್ಬೇಕಾಗುತ್ತೆ ಅಷ್ಟೇ, ಈ ತರ ಭೂಮಿ ಇತ್ತು, ಈ ತರ ನಾವು ಬೆಳೆಗಳನ್ನ ಬೆಳೀತಾ ಇದ್ವಿ ಅಂತ ಅಷ್ಟೇ. ಆದಷ್ಟು ರಾಸಾಯನಿಕ ಗೊಬ್ಬರಗಳಿಗೆ ಮಾರೋಗೋದಕ್ಕಿಂತ ಸಾವಯವ ಕೃಷಿ, ಸಾವಯವ ಗೊಬ್ಬರನ ಉತ್ಪತ್ತಿ ಮಾಡೋದು ತುಂಬಾ ಉಪಯುಕ್ತ ಸರ್ ರೈತರಿಗೆ. ಇವತ್ತಿನ ದಿನದಲ್ಲಿ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಯಾವ ರೀತಿ ಇರಬೇಕಂತ ಹೇಳ್ತೀರಾ?

ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800542866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ಮಾರುಕಟ್ಟೆ ಪೇಟೆ ಧಾರಣೆ. ಇಂದಿನ ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಕೊಟ್ಟೂರು ಮಾರುಕಟ್ಟೆಯ ಪೇಟೆ ಧಾರಣೆ: ಸಜ್ಜೆ ಹೈಬ್ರಿಡ್ ಪ್ರಭೇದ ಕ್ವಿಂಟಲ್ಗೆ 1345ರಿಂದ 1600 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ 6170ರಿಂದ 6780. ಜೋಳ ಹೈಬ್ರಿಡ್ ಪ್ರಭೇದ 1351ರಿಂದ 1516. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಪ್ರಭೇದ 1375 ಕನಿಷ್ಠ ಬೆಲೆಯಾದರೆ 1928 ಗರಿಷ್ಠ ಬೆಲೆ. ಚಿತ್ರದುರ್ಗದ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಹತ್ತಿ ಡಿಸಿಎಚ್ ಪ್ರಭೇದ ಕ್ವಿಂಟಲ್ಗೆ